ಯಾಕೋ ನಿವಾಂತಾಗಿ ಆರಾಮ್ ಕೂತಂಗ್ ಕಾಣಿಸ್ತು. ಹೆಣ್ಮಕ್ಳಿಗೆಲ್ಲ ನಿವಾಂತ ಇರ್ತದೆ, ಏನ್ ಕತಿ ಇದು? ಮಾತ್ರ ನೂರಕ್ಕೂ ನೂರು ಕೇಳಿದ್ರು ಶಿವಕ್ಕ. ಎಷ್ಟೋ ತನಕ ಕೆಲಸ ಆಗಿತ್ತ, ಸುಮ್ಮ ಸ್ವಲ್ಪತ್ತ ಯಾರನ್ನ ಬರ್ತಾರೇನೋ ಮಾತಾಡಿಸಿದ್ರಾಯ್ತು ಅಂತ ಹೊರಗೆ ಬಂದು ಕೂತಿದ್ದೆ ನೋಡು. ಶಿವಕ್ಕ ನೀ ಆಗಲೇ ಒಂದ್ ಮಾತು ಹೇಳದಲ್ಲ, ಏನದ ಹೆಣ್ಮಕ್ಳಿಗೆ ಎಲ್ಲಿ ನಿವಾಂತ ಇರ್ತದೆ ಇದು? ಶಿವಕ್ಕ ಇಷ್ಟು ನಾವು ವಿಚಾರ ಮಾಡುವಂತ ಮಾತದಲ್ಲ. ಹೌದು, ಬೆಳಿಗ್ಗೆ ಎದ್ದಿದ್ ಹಿಡ್ಕೊಂಡು ರಾತ್ರಿ ಮಲಗತನೂ ಏನೋ ಅನುಕೂಲ ಮಾಡಿಕೊಂಡ್ರ ನಿವಾಂತ ಸಿಗ್ತದೆ. ಸಿಗ್ತದೆ ಇಲ್ಲ ಅಂದ್ರೆ ಏನಿಲ್ಲ, ಇಲ್ಲ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಕೆಲಸ ಏನದಪ್ಪ ಮನೆಗ, ಅದೇ ಮಾಡ್ಬೇಕಲ್ಲ ಕೆಲಸಗಳು. ಹಂಗಲ್ಲ ಶಿವಕ್ಕ, ಹಂಗಲ್ಲ, ಅದು ಹೊರಗ್ ಹೋಗಿ ಆಫೀಸ್ ನ ಕೆಲಸ ಮಾಡಿದ್ರೆ ಕೆಲಸ ಅಲ್ಲ. ಹೌದಲ್ಲ ಅಂತಂದ್ರ ಇದೇನದಲ್ಲ, ಇದು ಅನ್ಪೇಡ್ ಅಂದ್ರೆ ರೊಕ್ಕ ಕೊಡ್ಲಾರ್ದು, ಪಗಾರ ಇಲ್ಲದ ಕೆಲಸ. ನೀ ಲೆಕ್ಕ ಹಾಕಿದ್ರ ಏನು ಆಫೀಸ್ನಾಗ ಒಂದ್ 8 ತಾಸು 7 ತಾಸು 9 ತಾಸು ಅಂತ ಇರ್ತದ. ಹೌದು, ಇದು ಮನೆಗಿಂದ ಲೆಕ್ಕ ಹಾಕಿದ್ರೆ ಇದಕ್ಕೆ ಟೈಮ್ ಇಲ್ಲಲ್ಲ. ಎಷ್ಟು 12 ತಾಸು ಅಂದ್ರೆ 12 ತಾಸು ಕೆಲಸದಾಗೆ ಇರ್ಬೋದಪ್ಪ. ಅಂದ್ರ ಅಲ್ಲ ಕೆಲಸ ಮಾಡೋರ ಮೇಲೆ ಡಿಪೆಂಡ್ ಇರ್ತದೆ ಇದು. ಅಲ್ಲ ಮಾಡೋರ ಮೇಲೆ ಇರ್ತದ, ಯಾರು ಮನೆಯೊಳಗಿದ್ದು ನಾ ಮನಿ ಚಲೋ ತಗೊಂಡ್ ಹೋಗ್ಬೇಕು ಅಂತ ವಿಚಾರ ಮಾಡ್ತಿರ್ತಾರೆ. ಟೈಮೇ ಇಲ್ಲ, ಹಾಲಿಡೇ ಇಲ್ಲ, ಸಾಟರ್ಡೇ ಇಲ್ಲ, ಸಂಡೇ ಇಲ್ಲ, ಹಬ್ಬ ಅಂದ್ರಂತ ದೊಡ್ಡ ಕೆಲಸಗಳವು. ಮನಿ ತೊಳೆಯೋ, ಮನಿ ಸಾರಿಸೋ, ಏನೆಲ್ಲ ಕೆಲಸಗಳು. ಹೌದಲ್ಲ, ಮತ್ ಭಾಂಡಿಗಳ ತೊಳ್ಕೊಳ್ಳೋದು, ಬಟ್ಟೆ ಒಕ್ಕೊಳ್ಳೋದು, ಮತ್ ಶಿಸ್ತಿಟ್ಕೋಬೇಕು, ತಿಂಡಿಗಳ ಮಾಡಬೇಕು ಹಬ್ಬಕ್ಕಂತೇಳಿ ಇಷ್ಟೆಲ್ಲ ಆದ್ಮೇಲೆ ಶಿವಕ್ಕ ಏನಾಯ್ತು? ಏನಾಗ್ತದೆ ಅಂತಂದ್ರ ಈ ಗಂಡಸ್ರಿಗೆ ಕೇಳ್ಬೇಕು, ಯಾರು ಮನ್ಯಾಗ ಇದು ಇರ್ತಾರಲ್ಲ ಏನಂತೆ, ಗೃಹಿಣಿ ಇರ್ತಾರ ಅಂದ್ರ ನೌಕರಿ ಮಾಡ್ತಾರ, ನಿಮ್ ಮನೇಲಿ ಏನ್ ಮಾಡ್ತಾರ? ಏನ ಮನೇಲಿ ಏನು ಕೆಲಸ ಮಾಡುದಿಲ್ರಿ. ಹೌದು, ಎಷ್ಟ ಸರ ಹೇಳ್ತಾರಪ್ಪ, ಎಷ್ಟ ಅಸಹ್ಯ ಅನಿಸ್ತದ ನೋಡ ಒಂದೊಂದ್ಸರಿ ಕೇಳಲಿಕ್ಕೆ. ಆಕಿ ಏನ್ ಮಾಡ್ತಾಳ್ರಿ? ಏನ್ ಮಾಡಂಗಿಲ್ಲ, ಮನೆಗೆ ಏನ್ರಿ ಕೆಲಸ ಮಾಡುದಿಲ್ರಿ ಅಂತ ಅಂದ್ರ ಈ ಕೆಲಸ ಮಾಡೋದು ನಮಗ ಎಲ್ಲಿ ತನ ಲೆಕ್ಕಕ್ಕೆ ತೋಳೋದಿಲ್ಲ ಶೋಭಕ್ಕ, ಅಲ್ಲಿ ತನ ನಾವು ಹೆಣ್ಮಕ್ಳಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ವಿಚಾರದಾಗ. ಹಾ, ನಿನ್ನಂಗ್ ವಿಚಾರ ಮಾಡೋದು, ನಿನ್ನಂಗ್ ತಿಳುವಳಿಕೆ ಇರೋರು ಬಾಳ ಕಮ್ಮಿ ನೋಡಪ್ಪ. ಆದ್ರ ಈಗ ತಿಳುವಳಿಕೆ ಮಾಡಿ ಕೊಡ್ಬೇಕಾಗ್ಯದ. ಹೌದು ಹೌದು ಹೌದು. ಈಗ ಏನ್ ಹೇಳ್ತಾರೆ ಗುರುತನು, ಮೊದಲ ಗೃಹಿಣಿ ಅಂತ ಕರಿತಿದ್ರು, ಹೌಸ್ ವೈಫ್ ಅಂತ ಇಂಗ್ಲಿಷ್ ನಾಗ ಕರಿತಿದ್ರು. ಹೌದು, ಈಗ ಏನ್ ಹೇಳ್ತಾರೆ ಗುರುತನ ಅದಕ್ಕೆ, ಅದರ ಪರಿಭಾಷೆ ಬದಲಿಸಿದ. ಏನಂತಾರೆ? ಹೋಮ್ ಮೇಕರ್ ಅಂತ ಹೇಳ್ತಾರೆ. ಹೋಮ್ ಮೇಕರ್, ಹಾ, ಓ ಹೋ ಹೋ ಹೋ ಅಂತಂದ್ರ ಮನೆಯನ್ನ ನಿರ್ಮಾಣ ಮಾಡಕ್ಕೆ, ಮನೆಯನ್ನ ಸದೃಢ ಮಾಡಿಡಕ್ಕೆ ಅಂತ. ಬರೀ ಗೃಹಿಣಿ ಅಲ್ಲ, ಹೋಮ್ ಮೇಕರ್ ಅಂತ ಅದೊಂದು ದೊಡ್ಡ ಕೆಲಸ. ಅದೇ ಶಬ್ದನೇ ದೊಡ್ಡದದ, ಅದು ಶಬ್ದನೇ ದೊಡ್ಡದು ಹೋಮ್ ಮೇಕರ್. ಇದು ನಾವು ನಿಜವಾಗ್ಲೂ ಎಲ್ಲರೂ ಸಮಾಜದಾಗ ವಿಚಾರ ಮಾಡೋಕೆ ಶೋಭಕ. ಖರೇನೆ ರಾಜಣ್ಣ, ಬಹಳ ಮಂದಿ ನೋಡು ಎಲ್ಲರ ಮನೆಗೂ ಅದಕ್ಕೆ ಕಿಮ್ಮತ್ ಇರ್ಲಾದಂಗೆ ಆಗ್ಬಿಟ್ಟದ. ಅದು ಹೆಣ್ಮಕ್ಳು ಮನೆ ಕೆಲಸ ಮಾಡೋರು ಇದ್ರು ಅಂತಂದ್ರ, ಹೊರ ಕೆಲಸ ಮಾಡೋರು ಇದ್ರ ಅಂದ್ರೆ ಸ್ವಲ್ಪ ಅದಕ್ಕೆ ಮರ್ಯಾದೆ ಅದಪ್ಪ ಅವರಿಗೆ. ಏ, ಹೊರಗನು ಮಾಡ್ಕೊಂಡ್ ಬರ್ತಾಳ ಇಲ್ಲಿ ಮನೆಯಾಗ, ಅಷ್ಟಿಲ್ಲ ಅಷ್ಟು ಅಷ್ಟಿಲ್ಲ ಅಷ್ಟು ಮಾಡ್ತಾಳ ಮನೆಯಾಗನದು ಬಹಳ. ತಿಂಗಳಿಗೆ ಪಗಾರ ಬರ್ತದೆ, ಪಗಾರ ಬರ್ತದೆ. ಆದ್ರೆ ಮನೆಗೆ ಇರ್ತಾರ ನೋಡ, ಅವ್ರಿಗಂತೂ ಏನು ಇರಂಗಿಲ್ಲ ನೋಡ. ಹೌದಲ್ಲ ಅಂದ್ರೆ ಯಾಕೆ? ಆಮೇಲೆ ಅವ್ರ ಹೆಣ್ಮಕ್ಳದ್ದು ಹೆಂಗಿರ್ತದ ಅಂದ್ರೆ ವಿಚಾರ, ಈ ಕೆಲಸ ಮಾಡಿ ಗಂಡ ಬರ್ತಾನಂದ್ರ ಅವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ಬೇಕು, ಮಕ್ಳು ಬರ್ತಾವ ಸ್ಕೂಲಿಂದ ಅಂದ್ರೆ ಅವ್ರಿಗೆ ಬಿಸಿ ಬಿಸಿ ಏನಾರ ಮಾಡ್ಬೇಕು, ಮುಂಜಾನೆ ಟಿಫನ್ ಬೇರೆ ಮಾಡ್ಬೇಕು ಅವ್ರಿಗೆ, ಅಡಿಗೆ ಡಬ್ಬಿ ಮಾಡಿ ಬೇರೆ ಹಾಕ್ಬೇಕು, ಸಾಲಿನ ಬರುತ್ತಲೇ ಮತ್ತೊಂದ್ ಬೇರೆ ಇಡಬೇಕು ಅವ್ರಿಗೆ, ಮತ್ ರಾತ್ರಿ ಮತ್ ಬಿಸಿ ಆಗ್ಬೇಕು, ಮತ್ ಬಿಸಿ ಆಗ್ಬೇಕು. ಆದ್ರೆ ಇನ್ನೂ ಶೋಭಕ ನಾ ಪ್ರಶ್ನೆ ಕೇಳ್ತೀನಿ, ನನಗೆ ಈಗ ಸರಳಾಗಿ ಸಹಜವಾಗಿ ಮಾತಾಡೋದು ಗೊತ್ತಾಗ, ನೀವ್ ಹೆಣ್ಮಕ್ಳು ಹೆಣ್ಮಕ್ಳಲ್ಲಿ ಇನ್ನೊಬ್ರು ಮಾತಾಡೋದು ಗೊತ್ತ, ಏ ನಮ್ಮ ಮನೆಯವರಿಗೆ ಬದ್ನಿಕಾಯಿ ಪಲ್ಲೆ ಇಷ್ಟ ರೀ, ನಮ್ಮ ಮನೆಯವರಿಗೆ ಈ ಸ್ವೀಟ್ ಇಷ್ಟ ರೀ, ನಮ್ಮ ಮಕ್ಳಿಗೆ ಈ ತಿಂಡಿ ಇಷ್ಟ ರೀ ಅಂತ ಸಹಜವಾಗಿ ಮಾತಾಡ್ತೀರಿ. ಹೌದು, ಎಂದಾದ್ರೂ ನಿನಗೆ ಯಾವ್ದು ಇಷ್ಟ ಅಂತ ಎಂದ್ರೆ ಹೇಳಿ. ಅದು ಹೇಳಲಿಕ್ಕೆ ಆಗಂಗೇ ಇಲ್ಲ, ಯಾಕಂದ್ರೆ ಅವ್ರದ್ದು ಇಷ್ಟಗಳೇ ನಮ್ಮ ಇಷ್ಟಗಳ ಆಗ್ಬಿಟ್ಟಿರ್ತಾವಪ್ಪ. ಅಲ್ಲ ಎಷ್ಟು ದೊಡ್ಡ ತ್ಯಾಗ ಅಂತಂದ್ರ, ಎಲ್ಲರಿಗೂ ಜೀವ ಒಂದೇನ? ಇದು ಹಿಡಿಸೋದ್ ಯಾರಿಗೆ ಜೀವ? ಹೌದಲ್ಲ, ಸಹಜ ಮಾತಾಡ. ನನಗೊಂದು ಜಾಮೂನ್ ಹಿಡಿಸ್ತ ಅಂತ ಇಟ್ಕೋ, ನಮ್ಮನೆಯವ್ರು ಏನ್ ಮಾಡ್ತಾರ, ಯಾವ್ದೋ ಒಂದು ಹಬ್ಬ, ಯಾವ್ದೋ ಒಂದು ಪ್ರಸಂಗ, ಏನೂ ಇಲ್ಲ ಅಂತ ಇಟ್ಕೋ, ಏನೋ ಒಂದು ನೆವನ ಮಾಡ್ಕೊಂಡು ಹೇಳ್ತಾರೆ, ನಮ್ಮನೆಯವರಿಗೆ ಜಾಮೂನ್ ಇಷ್ಟ ಅಂತ ಜಾಮೂನ್ ಮಾಡ್ತಾರೆ, ಅಥವಾ ಯಾವ್ದೋ ಒಂದು ಉಪ್ಪಿಟ್ಟು ಇಷ್ಟ ಅಂದ್ರೆ ಉಪ್ಪಿಟ್ಟು ಮಾಡ್ತಾರೆ, ಮಕ್ಕಳಿಗೆ ಇದು ಅಂದ್ರೆ ಮಕ್ಕಳಿಗೆ ಮಾಡ್ತಾರೆ. ಆದ್ರೆ ತಮ್ಮ ಸಲುವ ತಾವು ಎಂದೂ ಮಾಡುದಿಲ್ಲ, ನಾವ್ ಎಂದರ ಕೇಳಿವನು. ಅದಂತೂ ಯಾರು ಕೇಳೋದೇ ಇಲ್ಲ ಬಿಡು, ಕೇಳೋದೇ ಇಲ್ಲ. ಅಲ್ಲ ನಂದೆಲ್ಲ ಮಾಡಿ ಅಲ್ಲ, ಬಹಳ ಮಂದಿಗೆ ಅದು ಗೊತ್ತೇ ಇರಂಗಿಲ್ಲ ಅಂತೀನಿ ನಾನು. ಆಕಿಗೆ ಏನ್ ಇಷ್ಟ ಅದ ತಿಂಡಿ ಒಳಗ ಅನ್ನೋದು ಏನು ಗೊತ್ತೇ ಇರಂಗಿಲ್ಲ. ಅಂದ್ರ ಶಿವಕ್ಕ, ಒಬ್ಬ ಹೆಣ್ಮಗಳು ಆ ಒಂದು ಸಂಸಾರ ಚಕ್ರದೊಳಗೆ ಎಷ್ಟು ಮುಳುಗಿ ಹೋಗ್ಯಾಳ, ಇದನ್ನ ವಿಚಾರ ಮಾಡ್ಬೇಕ. ಹೌದೌದು. ಇನ್ನೊಂದ್ ಹೇಳ ಶಿವಕ್ಕ, ಈಗ ಮನ್ಯಾಗ ಒಂದ್ ಏನೋ ಕಾರ್ಯಕ್ರಮ ಇರ್ತದೆ, ಅಡಿಗೆ ಮಾಡಕ್ಕೆ ನಾವು ಕರಿತೀವಿ. ಹೌದು, ಕೆಲವೊಂದ್ ಪ್ರಸಂಗದಾಗ ಆಕಿಗೆ ರೊಕ್ಕ ಕೊಡ್ತೀವಿ, ಒಂದ್ ಸಾವಿರ ಎರಡ್ ಸಾವಿರ ಅಡಿಗೆ ಹೆಂಗಿರ್ತದೆ ನೋಡ್ಕೊಂಡು ಹೌದಿಲ್ಲ. ನಾ ಏನಂತೀನಿ ದಿವಸ ಹೆಣ್ಮಗಳ ಮನ್ಯಾಗ ಅಡಿಗೆ ಮಾಡ್ತಾವಲ್ಲ ಅದಕ್ಕೊಂದು ನಾವು ಲೆಕ್ಕ ಇಟ್ಟು ಪಗಾರ ಅಂತ ಯಾಕೆ ಕೊಡಬಾರ್ದು? ಅವಾಗ ಅದು ವ್ಯಾಲ್ಯೂ ಗುರ್ತಾಗ್ತದೆ. ಅಲ್ಲಪ್ಪ, ನೀವ್ ಒಂದ್ ದಿನಕ್ಕೇನೆ ಅವ್ರಿಗೆ ಕರೆದು ಅಷ್ಟ ರೊಕ್ಕ ಕೊಟ್ಟಾಗ ಮನೇದ ಕಸ ಹಿಡ್ಕೊಂಡು ರಾತ್ರಿ ಹಾಸಿಗೆ ಹಾಸಿ ಮಲಗೋ ತನಕ ಎಷ್ಟ್ ಕೆಲಸ ಆಗ್ತದ ಅದ್ರದ ಅಷ್ಟ ರೊಕ್ಕ ಕೊಡ್ಬೇಕಾಗ್ತದ ಅವ್ರು? ಹೌದಿಲ್ಲ, ನೀ ಲೆಕ್ಕ ಹಾಕಿಗ. ಈಗ ಒಬ್ಬ ಕಸ ಹೊಡಿರ್ತಾರ, ಕಸ ಹೊಡರಿಗೆ ಎಷ್ಟ್ ಕೊಡ್ತೀನಿ? ಒಂದ್ 400 300 ಕೊಡ್ತೀನಿ. ಒಂದ್ಸಲ ಬಾಂಡಿ ತೋದ್ರ 600 ರೂಪಾಯಿ ಅಂತ ಸುಮ್ ಲೆಕ್ಕ ಹೇಳಿ. ಎರಡ್ ಸಲ ಬಾಂಡಿ ತೋದ್ರ 800 1000 ರೂಪಾಯಿ ಆಗ್ತದ. ಆಮೇಲೆ ಬಟ್ಟಿ ಒಗೆದ ಬ್ಯಾರೆ ಬ್ಯಾರೆ ಇರ್ತದ. ಅಡಿಗೆ ಮಾಡೋದ್ ಲೆಕ್ಕ. ಈಗ ತಿಂಗಳಿಗೆ ಒಬ್ರು ಮನೆಗೆ ಒರ್ತಿ ಹಚ್ಚಿರ್ತಾರ ಅಂತ ಇಟ್ಕೊ, ಕಡಿಮೆ ಕಡಿಮೆ ಬಂದ್ರು 3000 ರೂಪಾಯಿ ತಗೋತಾರೆ. ಕಡಿಮೆ ಕಡಿಮೆ ಬಂದ ಲೆಕ್ಕ ಒಂದ್ ಟೈಮ್ ಬಂದ್ ಮಾಡ್ತಾರೆ, ಮತ್ತೆ ಸಂಜೆಗೆ ಇವರೇ ಮಾಡ್ಬೇಕು. ನಾನು ಇವೆಲ್ಲ ಲೆಕ್ಕ ಹಾಕಿ ಅರ್ಧನೆ ಈಗ ಒಂದ್ 3000 ರೂಪಾಯಿ ಅಡಿಗೆ ಕೊಡ್ತದ್ದು 15 ಬಾಂಡಿ ತೊಳೆಗೆ ಒಂದು 300 ಕೊಡ್ತೀವಿ, ಅರ್ಧ ಒಂದು 150 ರೂಪಾಯಿ. ಹಿಂಗ್ ಒಂದ್ ಲೆಕ್ಕ ಹಾಕಿದ್ರೆ ರಜಣ ತಿಂಗಳಿಗೆ ಮಿನಿಮಮ್ ಅಂದ್ರೆ 10,000 ರೂಪಾಯಿ ಆಗ್ತದ ನೋಡಪ್ಪ. ಹೌದಲ್ಲ, ನೀ ಬಾ ಬಾ ಕಮ್ಮಿ ಹಿಡಿದ್ರೆ 10,000 ರೂಪಾಯಿ ಆಗ್ತದ ಅಂತಂದ್ರೆ 10,000 ರೂಪಾಯಿ ಸಂಸಾರಕ್ಕೆ ಉಳಿತ ಅಂದ್ರೆ ನಾ ಹೇಳದೇನು ಇಲ್ಲ, ಹೆಣ್ಮಗಳು ಅಡಿಗೆ ಮಾಡಬೇಕು ಅಡಿಗೆ ಮಾಡಬೇಡದೇನ್ರಿ ಅಂತ ಹಂಗ ಮಾತಾಡೋದಲ್ಲ. ಹೌದೌದು, ಅಂದ್ರೆ ಆಕೆಯನ್ನು ಮನಸ್ಸಿಲಿಂದೇನು ಮಾಡ್ತಾಳ, ಖುಷಿಲಿಂದ ಮಾಡ್ತಾಳ, ಖುಷಿಲಿಂದ ಮಾಡ್ತಾಳಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಬೇಕು. ಅಂದ್ರೆ ರೊಕ್ಕ ಕೊಟ್ಟರೆ ಬೆಲೆ ಕಟ್ಟದಂತಲ್ಲ, ನಾವೊಂದು ಲೆಕ್ಕಕ್ಕೆ ಹೇಳಿದ್ರೆ ಆದ್ರೆ ಆಕೆಗೆ ಮನಸ್ಸಿಗೆ ತ್ರಾಸ ಆಗಲಾರ್ದಂಗ ಆಕೆಗೊಂದು ಖುಷಿ, ಯಾವ್ದೋ ಸಂದರ್ಭದಲ್ಲಿ ಖುಷಿ ಪಡಿಸ್ಬೇಕು. ಅಂದ್ರೆ ಹೆಸರು ಬಂದಾಗ ಮನಿ ಮಹಾಲಕ್ಷ್ಮಿ ಅಂತ ಹೇಳುದು. ಹೌದೌದು, ಉಳಿತಾಯ ನಮ್ಮ ಹೋಮ್ ಮಿನಿಸ್ಟರ್ ರೀ ಅಂತ ಮಾತಾಡೋದು, ಯಾರನ್ನ ಕೇಳಿದ ಕೂಡಲೇ ಏನ್ ಬಾರಿ ಅಂಜೋರ್ಸಿಸ್ತ ಅಲ್ಲಿ ಏನು ಅಂಜಂಗಿಲ್ಲ, ಮತ್ತೆ ಏನು ಇರಂಗಿಲ್ಲ, ಸುಳ್ಳೆ ಮನೆ ಮುಂದೆ ಹೇಳ್ಕೊಳ್ಳಿಕ್ಕೆ ನಮ್ ಹೋಮ್ ಮಿನಿಸ್ಟರ್ ಪಲ್ಲಿ ನಡೆಯಂಗಿಲ್ರಿ ಸ್ಟ್ರಾಂಗ್ ಇರ್ರಿ ಅಂತ. ಹಂಗಿರ್ತ ನೋಡಪ್ಪ. ಆದ್ರೆ ನಾ ಇದನ್ನು ಈ ವಿಚಾರ ಬಂದಾಗ ಖರೇನೆ ನಾವೆಲ್ಲರೂ ಏನಂತಂದ್ರೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕು. ಮನೆ ಹೆಣ್ಮಗಳು ಇಲ್ಲಂದ್ರೆ ನಡೆಯದಿಲ್ಲ, ಇದಂತ ಒಪ್ಕೊಳ್ಳುವಂತದ್ದ. ಹೌದೌದು, ಎರಡು ದಿವಸ ಉರಿ ಹೋಗಿರ್ಲಿ ಹೋಟೆಲ್ ಊಟ ಮಾಡ್ತೀವಿ, ಮೂರನೇ ದಿವಸ ಯಾವಾಗ ಮನಿ ಊಟ ಮಾಡ್ಲಿ ಅಂತ ಅನಿಸ್ತದ. ಅನಿಸ್ತದ, ಮನಿ ವಾತಾವರಣ ಬೇರೆ ಆಗ್ಬಿಟ್ಟಿರ್ತದ. ಅನಿಸ್ಬೇಕ. ನಾನು ಹೋಟೆಲ್ ನೊಳಗ ಒಂದ್ ನೀ ಥಾಲಿ ತಗೊಂಡಿ ಅಂದ್ರೆ ಮೂರ್ನಾಲ್ಕು ಪಲ್ಯ ಎರಡ್ ಮೂರ್ ಚಟ್ನಿ ಎಲ್ಲಾ ಕೊಟ್ಟಿರ್ತಾರ. ಯಾಕೆ ಅದ್ ತಿಂಗಳಗಟ್ಲೆ ನಮ್ಗ ನಡೆಯೋದಿಲ್ಲ, ಯಾಕೆ ಬ್ಯಾಸರ್ ಬರ್ತದ? ಮನ್ಯಾಗ ಒಂದೇ ಪಲ್ಯ ಮಾಡಿರ್ತಾರ, ತಿಳ್ಕೊ, ದಿವಸ ಮನೆ ನಾಲ್ಕು ಪಲ್ಯ ನಾಲ್ಕು ಚಟ್ನಿ ಏನು ಮಾಡೋದಿಲ್ಲ, ಸಾಂಬಾರು ಯಾವ್ದು ಮಾಡಂಗಿಲ್ಲ. ಒಂದ್ ಪಲ್ಯ ಒಂದ್ ಸಾಂಬಾರ್ ಮಾಡ್ಲಿ ಅಥವಾ ಎರಡ್ ಪಲ್ಯ ಮಾಡ್ಲಿ ಒಂದ್ ಚಟ್ನಿ ಮಾಡಿರ್ತಾರ. ಆದ್ರೆ ಇದು ವರ್ಷಗಟ್ಲೆ ಅಲ್ಲ, ನಮ್ಮ ಜೀವನ ಪರ್ಯಂತ ಊಟ ಮಾಡಿದ್ರು ಅದು ಬ್ಯಾಸರ ಆಗೋದಿಲ್ಲ. ಅದೇ ಬ್ಯಾಸರ ಆಗುತ್ತೆ. ಹೌದು, ಅಲ್ಲಿ ಪ್ರೀತಿ ಇರಂಗಿಲ್ಲಪ್ಪ, ರೊಕ್ಕಕ್ಕಾಗಿ ಮಾಡಿರ್ತಾರ ಅವರು, ಇಲ್ಲಿ ಮನೆಯಾಗ ಪ್ರೀತಿ ತುಂಬಿ ಮಾಡಿರ್ತದೆ. ಇದು ಬಹಳ ಮುಖ್ಯ. ಒಂದು ಅಡಿಗೆಯೊಳಗ ಮಾಡುವಂತ ಟೈಮ್ನೊಳಗ ಒಂದು ಗೃಹಿಣಿ ಹೋಮ್ ಮೇಕರ್ ಏನ್ ಪ್ರೀತಿ ಆಗಿರ್ತಾರಲ್ಲ, ನನ್ನ ಗಂಡಗ ಬೇಕು, ನನ್ನ ಮಗನಿಗೆ ಬೇಕು, ನನ್ನ ಮಗಳಿಗೆ ಬೇಕು, ಅವ್ರ ಸಲ ನಾ ಮಾಡ್ಲಿತೀನಿ, ಇದು ಚಲೋ ಆಗಿದ್ಲು, ಮತ್ತೆ ಇನ್ನೊಂದು ಕೈಯಾಗಿ ಸ್ವಲ್ಪ ಹಾಕಿ ರುಚಿ ನೋಡ್ತಾರೆ. ಹೌದೌದು, ಉಪ್ಪು ಕಡಿಮೆ ಆಗಿದನು, ಖಾರ ಹೆಚ್ಚಾಗಿದನು, ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅದಕ್ಕೆ ಸರಿ ಮಾಡಬೇಕು ಅನ್ನೋದಿರ್ತಲ್ಲ, ಈ ಒಂದು ಭಾವನೆ ಇರ್ತದೆ ನೋಡು ಹೆಣ್ಮಗಳು, ಆ ಭಾವನೆಗಳ ಜೊತೆಗೆ ನಾವು ಬದುಕಲಿ ಕಲಿಬೇಕು ಅಂತಂದ್ರೆ ಮನಿ ಏನಾಗುತ್ತೆ, ಸುಖ ಸಂಸಾರ ಆಗ್ತಂತ. ನಾನು ವಿಚಾರ ಏನಾನು ಏನ್ರ ಬಿಡು, ನಾ ಏನನ್ನೋದು ಬಿಡು, ನಾನು ಒಬ್ಬಕ್ಕೆ ಹೆಣ್ಮಗಳ ಇದ್ದೀನಿ, ಬ್ಯಾರೆಯವ್ರ ಅನ್ಬೇಕಪ್ಪ ಈ ಮಾತು ಕೇಳಿ. ಹೌದಲ್ಲ, ಈಗ ನಮ್ಮ ಮಾತುಗಳೇನ್ ಕೇಳಲಿಕ್ಕತ್ತಾರಲ್ಲ, ಅವ್ರು ವಿಚಾರ ಮಾಡ್ಬೇಕು, ನಾವು ನಮ್ಮ ಮನೆಯೊಳಗೆ ನಮ್ಮ ಹೆಣ್ಮಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ಎಷ್ಟು ಅಕ್ಕಿನ ಬಗ್ಗೆ ಕಾಳಜಿ ತಗೋತೀವಿ, ಎಷ್ಟು ಅಕ್ಕಿಗೆ ಸುಖದಿಂದ ಇಟ್ಟೀವಿ, ಹೌದಲ್ಲ, ಅವನ್ನೆಲ್ಲ ಅವ್ರು ವಿಚಾರ ಮಾಡ್ಬೇಕಪ್ಪ. ಆಮೇಲೆ ಇನ್ನೊಂದು ಶಬಕ ಏನು, ಈಗ ನನಗೊಂದು ತಲೆ ನೋವು ಇಲ್ಲಿ ತಂತಿಟ್ಕೊ, ಸ್ವಲ್ಪ ಆರಾಮಿಲ್ಲ ಅಂತಿಟ್ಕೊ, ಎಷ್ಟು ಕಾಳಜಿ ಮಾಡುದು? ಇಲ್ಲ, ನೀವು ಪಲಗ ಮೇಲೆ ಇಳಿಬೇಡ್ರಿ, ನಿಮ್ಗೆ ಹುಡುಗಿ ಬೇಕಾ, ಚಾ ಬೇಕಾ, ಕಾಫಿ ಬೇಕಾ, ಅಲ್ಲೇ ಅದೇ ಹೌದು ಹಾಸಿಗೆ ಮೇಲೆ ಬರ್ತದೆ. ಅದೇ ಹೆಣ್ಮಗಳಿಗೆ ಜ್ವರ ಬಂದು ನಡಗಲಿದ್ರು ಸಹಿತ ಅಕ್ಕಿ ಮನಿ ಕೆಲಸ ಎಂದು ನಿಂದ್ರಿಸೋದಿಲ್ಲ, ಯಾಕಂದ್ರೆ ಅಕ್ಕಿ ಮಲಗಿದ್ರು ನಿಂದ್ರಿದ್ರು ಅಂದ್ರೆ ಎಲ್ಲರೂ ಉಪವಾಸ ಬೀಳ್ತಾರ ಅಂತ ತಿಳ್ಕೊಂಡು ಹಂಗ ಮಾಡ್ತಿರ್ತಾಳ. ಆದ್ರೆ ನಾವ್ ಎಷ್ಟು ಮಂದಿ ನಿನ್ನ ಉರಿ ಬಂದದ ಅಲ್ಲ ಗೊತ್ತೇ ಆಗಂಗಿಲ್ಲ, ಅಂದೇ ಅಕ್ಕಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಸಹಿತ ಗೊತ್ತಾಗಂಗಿಲ್ಲ, ಏನೋ ಒಂದ್ ಸ್ವಲ್ಪ ಆರಾಮ ಇರ್ಲಿಕ್ಕಿಲ್ಲ ಬಿಡು, ಗೋಲಿ ತಗೊಂಡ್ಬಿಟ್ಟಾಳೆ ಕಡಿಮೆ ಆಗ್ಯದ ಅಂತ ಅನ್ಕೊಂಡ್ ಗೋಲಿ ತಗೊಂಡ್ ಏನಂತ ಕೇಳ್ತಾರ. ಆದ್ರ ಗೋಲಿ ತರ್ಲೇನು, ಡಾಕ್ಟರ್ ಬಾರ್ ಹೋಗೋಣೇನು ಅಂದ್ರೆ ಎಲ್ಲರೂ ಅಂತಲ್ಲ, ಅದೇ ಕೆಲವರು ಮಾಡ್ತಾರ, ಅದು ಹಂಗೆ ನಾ ಹೇಳಿದ್ನಲ್ಲ ಹಂಗೆ ಇರ್ತಾರಪ್ಪ. ಹೌದಲ್ಲ, ಅಂತಂದ್ರ ನಮ್ಮ ಸಂಸಾರದ ಬಗ್ಗೆ ಅಷ್ಟೆಲ್ಲ ಒಂದು ಹೆಣ್ಮಗಳು ವಿಚಾರ ಮಾಡೋ ಟೈಮ್ನೊಳಗ ನಾವು ವಿಚಾರ ಮಾಡಿ ಆಕೆನೂ ಒಂದು ಜೀವಿ, ಆಕೆನೂ ಸ್ವಲ್ಪ ಏನಂದ್ರೆ ನನ್ ಸಲ ಒಂದು ಒಳ್ಳೆ ಎರಡು ಮಾತಾಡ್ಲಿ ಅನ್ನೋದೇ ಬೇಸರ ಅಂತ ಉಳಿದಿದ್ದೇನೆ. ಹೌದೌದು, ಅವ್ರ ಕಡೆಯಿಂದ ಅಡಿಗೆ ಮಾಡಿಸ್ಬೇಕು, ಅವ್ರ ಕಡೆಯಿಂದ ತಿಂಡಿ ಮಾಡಿಸ್ಬೇಕು ಅಂತ ಯಾವ್ದು ಬೇಕಾಗಂಗಿಲ್ಲ. ಅಕ್ಕಿ ಒಂದು ಒಳ್ಳೆ ಮಾತು, ಆದ್ರೆ ನೀ ಆಗಲೇ ಹೇಳದಲ್ಲ ಇನ್ನೊಂದು ಮಾತು ನನಗೆ ಬಂತವ ಏನಂತಂದ್ರ, ಮನೆಯೊಳಗೆ ಏನ್ ಕೆಲಸ ಇರ್ತದ ನೋಡು. ಹೌದು, ಅಕ್ಕಿ ಗೃಹಿಣಿ ಇರ್ಲಿ ನೌಕರಿ ಮಾಡಕ್ಕಿರ್ಲಿ ಯಾರೇ ಇರ್ಲಿ, ನಾವು ಲೇಬರ್ ಅನ್ನ ಶೇರ್ ಮಾಡ್ಕೊಳ್ಬೇಕು, ಕೆಲಸವನ್ನ ಶೇರ್ ಮಾಡ್ಕೊಳ್ಬೇಕು. ಇದು ಬಹಳ ಮಂದಿ ಮಾಡಂಗಿಲ್ಲ ರಜಣ, ಮಾಡ್ಬೇಕು. ಈಗ ಪಲ್ಯ ಹಚ್ಚೋದಿರ್ತದ, ನಾ ಪಲ್ಯ ಹಚ್ತೀನಿ ನೀ ಕಸ ಹೊಡಿ, ನೀ ಕಸ ಹೊಡಿತೀನಿ ನಾ ಪಲ್ಯ ಹಚ್ತೀನಿ, ಇಂಥವನ್ನ ಮನ್ಯಾಗ ಸಣ್ಣ ಪುಟ್ಟ ಸೋಫಾ ಇರ್ತಾವ, ಝಾಡ್ಸಾವ್ ಇಲ್ಲ ನಾ ಇದು ಮಾಡ್ತೀನಿ, ಇವು ಟಿವಿಗಳು ವರ್ಸಾವ್ ಇರ್ತಾವ, ಫರ್ನಿಚರ್ಸ್ ಇರ್ತಾವ ವರ್ಸದ್ ಇರ್ತಾವ, ಬಾಗ್ಲಾಗಳು ಕಿಟಕಿಗಳು ಅವನ್ನೆಲ್ಲ ವರ್ಷಗೊಳ್ಬೇಕು, ಅವಂತೂ ಸರಳಾಗಿ ಮಾಡಬಹುದು. ಹೌದಿಲ್ಲ ಸ್ವಲ್ಪ ಆಮೇಲೆ ಏನಂದ್ರ ನೀರ್ ತುಂಬದಿರ್ತಲ್ಪ ಮನೆಗ, ಬೋರ್ವೆಲ್ ಇರ್ತದ ಎಲ್ಲ ಇರ್ತದೆ, ತುಂಬಬೇಕಾಗ್ತದ, ಒಂದ್ ಎರಡ ಕೊಡನ ಬೇಕಲಿ ಏನೇ ಬರಲಿ ಅದೊಂದಷ್ಟು ತುಂಬಿಡೋದು. ಇಂಥವ್ ಏನ್ ಸಣ್ಣ ಪುಟ್ಟ ಒಂದ್ ಕೆಲಸಗಳನ್ನ ನಾವು ಶೇರ್ ಮಾಡಿದೀವಿ ಅಂತಂದ್ರೆ ಆಕಿಗೆ ಸ್ವಲ್ಪ ರಿಲೀಫ್ ಸಿಗ್ತದ, ಅದ್ರಿಂದ ಆಕಿಗೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಇಷ್ಟು ಹುಮ್ಮಸ್ ಬರ್ತಲ್ಲ. ಜೊತೆಗೆ ನನ್ನ ಗಂಡ ನನ್ನ ಮಕ್ಕಳು ನನಗೆ ಎಷ್ಟು ಸಹಾಯ ಮಾಡ್ತಾರ ಅಂತ ಆಕಿ ಊರ್ದು ಮಾಡ್ಕೊಂಡು ತಿರುಗಾಡ್ತಾರ, ಆಮೇಲೆ ಹೆಚ್ಚಿನ ಕೆಲಸಗಳು ಮಾಡ್ತಾಳಿ. ಹೌದೌದು ಅಂತಂದ್ರೆ ಶೋಭಕ್ಕ ನಾ ಏನೋ ನಿನ್ ಜೊತೆ ಮಾತಾಡ್ಲಿಕ್ಕೆ ಬಂದ, ಏನಾಯ್ತು ನೋಡುವ ಕರೀನಿ ನನಗೆ ಹೊತ್ತ ಹೋಗ್ಲಾರದಾಗಿತ್ತ, ನೀ ಬಂದಿದ್ದಿ ಚಲೋ ಆಯ್ತು ನೋಡು ಮಾತಾಡ್ಕೊತ ಕೂತ್ಕೊಂಡ್ವಿ. ಯಾಕೋ ನಂಗೆ ಸ್ವಲ್ಪ ತಲೆನೋಯ್ದಂಗೆ ಅಲ್ಲಿತ್ತದ. ಹೌದಾ, ಸ್ವಲ್ಪ ಅಲ್ಲ ಹಾಕಿದ್ದು ಚಾ ಮಾಡಿದ್ರೆ ಚಲೋ ಚಾ ಕುಡಿತೆ ಅಲ್ಲ ಹಾಕ್ ಮಾಡ್ಕೊಂಡ್ಬರ್ತೀನಿ ಅಂತ ಆದ್ರೆ ಅದಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ತಿಂಡಿ ಮಾಡಿದ್ದೆ. ತಿಂತೀಯೇನು ಕುಡು ಮತ್ತೆ ಶೋಭಗನ ಕೈಯಾಗಿಂದು ಅದ್ ಏನ್ ಕೊಟ್ರ ಪ್ರಸಾದ ಇದ್ದಂಗೆ ನೋಡುವ. ಹೌದಾ, ಅದು ಕೂಡ ತಿಂದು ಚಾ ಕುಡಿದು ಹೋಗ್ಬಿಡ್ತೀನಿ. ಆಯ್ತಾಯ್ತಾಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಲ್ಲ, ಈಗ ಕೇಳೋಣ ಚಿತ್ತಾಪುರ ತಾಲೂಕು ಬೇನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಸಾವು ಕನಕ ಬೇಡ, ಕರುಣೆಯಿಲ್ಲದವನ ಹೇಯ ಸಾವು ಕನಕ ಬೇಡ. ಸಾಧು ಸತ್ಪುರುಷರ ಸೇವೆ, ಸಾಧು ಸತ್ಪುರುಷರ ಸೇವೆ ಮಾಡಿರುವುದು ಬಹುಕಾರ. ಗುರು ಕರುಣೆಯಿಲ್ಲದವನ ಹೇಯ ಸಾವು ಕನಕ ಬೇಡ, ಕರುಣೆಯಿಲ್ಲದವನ ಹೇಯ ಸಾವು ಕನಕ ಬೇಡ. ಬೇಡ